ಅದರಿಂದ ನಮಗ್ ನೀರೇ ಇಲ್ಲಿ ಹೊಲದಾಗಂತರೂ ಇಲ್ರಿ ಸಾಹೇಬ್ರ, ಕನಿಷ್ಠ 1,00,000 to 1,75,00 ಲೀಟರ್ ಸ್ಟಾಕ್ ಆಗ್ತದ್ರಿ. 12 ಫೂಟ್ ನೆಲದಾಗ 12 ಫೂಟ್ ಮೇಲೆ 2 ಎಕರೆ ಅದ್ರಿ ಅದು. ಏನ್ರಿ 1,75,00,000 ಲೀಟರ್ ಅಂತ ಶಾಣ್ಯಾರ ಹೇಳುದು, ಅದು 25 ಲಕ್ಷ ವಯ ಹೋಗ್ತದ್ರಿ. 50 ಲಕ್ಷ ನಮ್ಗೇನದ ಬೇಸಾಯ ಜೀವನ ಮಾಡಿಸ್ಕೋತದ್ರಿ. 1 ಕೋಟಿ ಅನ್ನೋದ ನಾವು ಜೂನ್ ಚಾಲು ಆಯ್ತು ಅಂದ್ರೆ ಒಂದೊಂದ್ ಪ್ಲಾಟ್ ಹಿಡ್ಕೋತ ಹೋಗುದು. ಮಳೆಗ ಮಳಿ ಬರ್ತದೆ, ಅಟ್ಟದ ಕೆನಾಲ್ ನೀರ ಬರೋಣ, ಮತ್ತೆ ಕೆನಾಲ್ ನಮ್ಮ ಪೈಪ್ ಲೈನ್ ಚಾಲು ಮಾಡ್ಕೊಂಡು ಮತ್ತೆ ನೀರು ಗೊಳೆ ಮಾಡ್ಕೊಂಡು ಹಂಗೆ ಬೆಳ್ಕೋತ ಬರ್ಲಾಯ್ತಿದೀವ್ ರೀ. ನಾವು ಈ 30 ವರ್ಷ ಆಯ್ತು ಈ ರೀತಿನೇ ಹೊಂಟಿದೀವ್ ರೀ. ಡಕಲ್ ಸ್ಟಾರ್ಟ್ ಗಾಡಿ ಇದ್ದೀರಿ ನಮ್ಗೆ ಅಡ್ಡಿಲ್ಲ. ಅಂದ್ರೆ ಈಗ ನೀವು ಮಳೆ ನೀರನ್ನು ಬಹಳ ಸಮರ್ಥವಾಗಿ ಉಪಯೋಗ ಮಾಡ್ಕೊಂಡಿರಿ ಅಂದಂಗಾಯ್ತು. ಮಳೆ ನೀರು ಎಲ್ಲಿ ಅದ್ರಿ, ನಮ್ಮ ಮಳೆ ನೀರು ಕಡಿಮೆ ಅಲ್ರಿ, ಬಹಳ ಕಡಿಮೆ. ನಮ್ ಈಗ ಕೃಷಿ ಹೊಂಡಕ್ಕೆ ಎಲ್ಲಿಂದ ನೀರು? ನಾವು ಕೆನಾಲ್ ಏನ್ ಮಳೆಗಾಲದಾಗ ಹರಿದು ಹೋಗ್ತದಲ್ರಿ, ಅದು ಅಲ್ಲಿಂದ ಮೊದಲ ಟ್ರ್ಯಾಕ್ಟರ್ ತರದಿಂದ ಹಾಕೋತಿದ್ದೇವೆ ಬಾವಿ ಒಳಗ. ಈಗ ಕೃಷಿ ಹೊಂಡ ಸ್ಟಾಕ್ ಮಾಡ್ಕೋತೀವ್ರಿ, ಮಳೆಗಾಲದಾಗ ವ್ಯರ್ಥ ಹರಿದು ಹೋಗ್ತದಲ್ರಿ. ಹಳೆ ಜನರೇಟರ್ ಕೊಂಡ್ರಿ, ಟ್ರ್ಯಾಕ್ಟರ್ ಜನರೇಟರ್ ಕೊಂಡು 1.5 ಲಕ್ಷ ರೂಪಾಯಿ ಡೀಸೆಲ್ ಖರ್ಚು ಮಾಡಿದೇವು ಅಂದ್ರೆ ಕೃಷಿ ಹೊಂಡಿಗೆ ನೀರು ಹಾಕೊಳ್ಳೋದ್ರಿ, ಪೈಪ್ ಲೈನ್ ಮುಖಾಂತರ ಅಲ್ಲಿ ಜನರೇಟರ್ ಕುಂಡ್ಸಿ ಹಿಂಗೆ ತುಂಬ್ಕೋತೀವ್ರಿ. ನಾವು ಮಳೆಗಾಲದಾಗ ತುಂಬ್ಕೋತೀವ್ರಿ, ವ್ಯರ್ಥ ಏನು ಹರಿದು ಹೋಗು ನೀರ. ಹಳೆಗ ಕೆನಾಲ್ದಾಗ ನೀರು ಇರ್ತಾವೆ, ಅದು ತುಂಬಿಕೊಂಡು ಹಂಗೆ ಉಪಯೋಗ ಮಾಡ್ಕೋತೀವ್ರಿ. ಈಗ ಈ ದಾಳಿಂಬೆ ಬೆಳಿಬೇಕು ಅಂತಂದ್ರೆ ಸಾಕಷ್ಟು ಅದ್ರ ಬಗ್ಗೆ ವೈಜ್ಞಾನಿಕ ಮಾಹಿತಿ ಆಗಲಿ ಅಥವಾ ಟ್ರೈನಿಂಗ್ ಆಗಲಿ ಇವೆಲ್ಲ ಬೇಕಾಗ್ತಾವ. ಹೆಂಗೆ ಎಲ್ಲಿಂದ ಪಡ್ಕೊಂಡ್ರಿ, ಯಾರು ಹೇಳಿದ್ರಿ ನಿಮಗೆ? ಹಂಗೆ ನಾವು ನೋಡ್ರಿ, ಮೊದಲು 10 ಕ್ಕಿಂತ ಮೊದಲು 6 ತಿಂಗಳನ್ನಾದ್ರೂ ಅಭ್ಯಾಸ ಮಾಡ್ದೆ. ನಮ್ಗೆ ನೀರಿಲ್ಲ, ಇದು ನಮಗೆ ಬೆಳೆ ಸಾಧ್ಯ ಆಗ್ತದ ಹೆಂಗ? ನಮ್ಮ ರುದ್ರಗೌಡರು ಇದ್ದಾರೆ, ಬೇರ್ಪಟ್ಟಿರಪ್ಪ ಅವರು, ಕನ್ನಮಡಿ ಗೌಡ್ರಿಗೆ ಮೊದಲು ನಾವು ನೆನೆಸ್ಬೇಕು. ಈ ಹೇಳಾಗ ವಯಸ್ಸಾಗಿತ್ತು ಅವ್ರದ್ದು. ಅವರೆಲ್ಲ ಸರಿಯಾಗಿ ಲಕ್ಷ ಕೊಟ್ಟು ಮಾಡಿದ್ರು ಉತ್ಪನ್ನ ಭಾಳ ಚಲೋ ತಮ್ಮ, ನೀರಿನ ಏನು ಹರ್ಕತ್ತಿಲ್ಲ ಅದಕ್ಕಂದ್ರು ಅವರು. ಅವ್ರ ಧೈರ್ಯದಿಂದ ನಾ ಇದು ದಾಳಿಂಬೆ ಮಾಡ್ಕೊತ ಬಂದರೆ ಇನ್ನು ಮುಂದೆ ಹಂಗೆ ಶಾಣ್ಯಾರ ರೈತರ ಕಡೆ ಹೋಗಿ ಹೋಗಿ ಸ್ವಲ್ಪ ಕೇಳ್ಕೊಂಡು ಮಾಡಿ ಹಂಗೆ ಬೆಳ್ಕೊತೇವೆ ಬಂದೆ. ಆದ್ರೆ ಎಂದೂ ನುಕ್ಸಾನ ಆಗಿಲ್ರಿ, ನಾ ಪ್ರಯತ್ನ ಮಾಡ್ಕೋತದು. ರೋಗ ಬತ್ತಂದ್ರೆ ಹ್ಯಾಂಗ ಬತ್ತು, ಎಲ್ಲಿದ್ ಬತ್ತು, ಶಾಣ್ಯರ ಕಡೆ ಹೋಗುದು ಕೇಳ್ಕೊಳ್ಳೋದು, ಈ ರೀತಿ ಮಾಡ್ಕೋತ ಹಂಗೆ ನನ್ನ ಜ್ಞಾನ ದಾಳಿಂಬ್ರ ಬಗ್ಗೆ ಜ್ಞಾನ ಅಭಿವೃದ್ಧಿ ಮಾಡ್ಕೋತ ಬಂದ್ರಿ ನಾ. ಹಂಗೆ ಅಡ್ರದಾಗ ನಮ್ಮ ಪಟ್ಟಣ ಶೆಟ್ಟಿ ಸಾಹೇಬ್ರ ಗಂಟೆ ಬಿದ್ದಾರೆ ರೀ ನಮ್ಗೆ, 8 ವರ್ಷ ಆಯ್ತ್ರಿ. ಇವರು ಕೆಲವೊಂದು ನಮ್ಗೆ ನಾವು ಅವ್ರ ಮುಂದೆ ಹೇಳ್ಕೊಂಡು ನಮ್ಮ ಹಿಂಗೆ ಮತ್ತೆ ನಮ್ಗೆ ಅನುಭವ ಭಾಳ ಕಮ್ಮ ಅದ, ಅನುಭವ ಒಂದ್ಯಾರು ಮಾಡಿಸೋರು ಚಲೋ ಆತದ ರೀ ಸಾಹೇಬ್ರ ಅಂತ ಅವ್ರಿಗೆ ವಿನಂತಿ ಮಾಡಿಕೊಂಡು ಅವರು ದಾಳಿಂಬ್ರ ಸಂಶೋಧನಾ ಕೇಂದ್ರ ಸೋಲಾಪುರ ರೀ, ಅಲ್ಲಿ ಹೋಗಿ ಅಲ್ಲಿ ವಿಜ್ಞಾನಿಗಳ ಕಡೆಯಿಂದ ಮಾಹಿತಿ ಸಹ ಕೊಡಿಸಿದ್ರು. ಬಾಗಲಕೋಟೆ ವಿಶ್ವವಿದ್ಯಾಲಯ ಕರ್ಕೊಂಡೋಗಿ ಅಲ್ಲಿದು ಮಾಹಿತಿ ಕೊಡಿಸಿದ್ರು. ಇಟ್ಟು ಎಲ್ಲ ಮತ್ತೆ ಸುಪೀರಿಯರ್ ಎಮ್ ಎಸ್ ಅಗ್ರಿ ಇದ್ದ ರೈತರು ಇಲ್ಲಿ ಮಾಡಿಸಿರಸದಾರಿ, ಅಲ್ಲಿ ಹೋಗಿ ಅವ್ರ ಕಡೆಯಿಂದ ಸಂಗ್ರಹ ಮಾಡ್ಕೋತಿದ್ದು. ಇಟ್ಟಿದ್ರು ಇನ್ನೂ ನಮಗೆ 20% ನನಗೆ ಕೊರತೆ, ಅದ್ರದ್ದು ಪೂರ್ತಿ ದಂಡಿ ಹೋಗಿ ಮುಟ್ಟುವಂಗೆ ನನಗೆ ಅದು ಹಿಡಿದು ಸಿಗಲಿಲ್ಲರಿ. ಇನ್ನು ಸಂಶೋಧನೆ ಒಳಗೆ ಇದ್ದೇವೆ ನಾವು. ನನಗೆ ಈಗ ನಾಳೆ 1 ಮಾರ್ಚ್ ನನಗೆ 68 ಮುಗಿತಾವ ರೀ ಸಾಹೇಬ್ರಿ, ಇನ್ನು ಒಂದೇ ತಿಂಗಳ, ಒಂದ್ ತಿಂಗಳು ಇಲ್ಲ 20 ದಿನ, ಫೆಬ್ರವರಿ ಮುಗಿತ 1 ತಾರೀಕು ಬತ್ತೇ ರೀ. ಆದರೂ ಇನ್ನ ಸಂಶೋಧನೆ ಒಳಗೆ ಇದ್ದೀನಿ ರೀ. ಇನ್ನಾದರೂ ಹೋದ ಸಲ ಜನವರಿ ಒಳಗೆ ನಮ್ಗೆ BT ಗೋರೆ ಅಂತೇಳಿ ಇಲ್ಲಿ ಅಹಮದ್ನಗರಕ್ಕೆ ಒಬ್ರು ವಿಜ್ಞಾನಿ ಅದಾರೆ, ರಿಸರ್ಚ್ ಸೆಂಟರ್ ಹೋದ, ಕೈಯಾಗಿ 20 ಮಂದಿ MS Agri-ದವ್ರು ಅದಾರೆ, ಸಂಶೋಧನೆ ಮಾಡ್ಕೋತಿ ಅದಾರ. ಅವ್ರದ್ದೊಂದು ಲೆಕ್ಚರರ್ ಕೇಳಿದ್ರಿ ನಾ ಜಿತ್ತಿ ಒಳಗೆ, ಅಂದ್ರೆ ದಾಳಿಂಬ್ರ ಬಗ್ಗೆ ಒಂದು 45 ನಿಮಿಷ ಅಲ್ಲಿ ಕರೆಸಿದ್ರು. ಒಂದು ದಾಳಿಂಬ್ರದ ಒಂದು ಗೋಡಾವನ ಏನು ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಕಲೆಕ್ಷನ್ ಮಾಡ್ಲಿಕ್ಕೆ ಒಂದು ಇದು ಕಟ್ಟಿರ್ತಾರಲ್ರಿ ಸಂಘ, ಆ ಸಂಘದ ಒಂದು ಪ್ರೋಗ್ರಾಮ್ ಇತ್ತು. ನನಗೆ ಸುದ್ದಿ ಆಯ್ತು ಇಂಥಲ್ಲಿ ದಾಳಿಂಬ್ರ ಶಾಣ್ಯಾರ ನಮ್ಮ ಕಾಡು ಸೌಕರ್ಯ ಹೇಳಿದ್ರಿ. ಅಲ್ಲಿ ಹೋದ್ನ, ಒಂದು 45 ನಿಮಿಷ ಮರಾಠಿ ಒಳಗೆ, ನನ್ನ ಮರಾಠಿನೂ ಬರ್ತಾವೆ ಹಿಂದಿನೂ ಬರ್ತಾವ ರೀ. ಅವ್ರು ಭಾಷಣ ಕೇಳ್ದೆ, ಪಕ್ಕಾ ವಿಜ್ಞಾನಿ ಇವ್ರಿ, ಇವ್ರಿಗೆ ಬೇನೆ ಬಿಡಬಾರ್ದನ್ನ. ಅವ್ರು ಹೇಳಿದ್ರು ನಾವು ಜನವರಿ ಇದು 18-19 ತಾರೀಕಿಗೆ ನಾವು ಟ್ರೈನಿಂಗ್ ಕೊಡ್ತೇವೆ, ಆನ್ಲೈನ್ ಟ್ರೈನಿಂಗ್. ಮೊದಲು ಅಲ್ಲೇ ಕರೆಸಿ ಕೊಡ್ತಿದ್ದೆವು, ಹಿಂದಿ ಮತ್ತು ಮರಾಠಿ ಒಳಗೆ ಕೊಡ್ತಾರೆ ಅವರು. ಇದು ಗೊತ್ತಾಯ್ತು ರೀ, ಗೊತ್ತಾಗಿ ಹಂಗೆ ಡಿಸೆಂಬರ್ದಾಗ ಅವ್ರಿಗೆ ಭೇಟಿ ಆದ ಜನವರಿ ಒಳಗೆ ಹಂಗೆ ನಾನು ಆನ್ಲೈನ್ ಟ್ರೈನಿಂಗ್ ತೊಗೊಂಡ್ರಿ. 19 ತಾರೀಕಿನ ಹಿಡಿದು 31 ತಾರೀಕಿನ ದಿನಕ್ಕೆ 5 ತಾಸು 9-5 ಇರ್ತಾನ ಅವ್ರು ಅನುಭವ ಹೇಳ್ತಾರೆ ಪೂರ್ತಿ ಅದ್ರ ಬಗ್ಗೆ. ಗಿಡ ನೆಲ ಹೆಂಗೆ ತಯಾರು ಮಾಡೋದು ಹಿಡಿದು ಪೂರಾ ಮಾರ್ಕೆಟ್ಗೆ ಹೋಗುತ್ತಾನ ಪ್ರತಿಯೊಂದು ಅನುಭವ. ಔಷಧಗಳು ಹೆಂಗೆ ಹುಡ್ತಾವ, ರೋಗ ಪತಂಗ ಹೆಂಗೆ ಹುಡ್ತದೆ, ಮತ್ತೊಂದು ಹೆಂಗೆ ಹುಡ್ತದೆ, ಹೆಂಗೆ ಅವು ಅಭಿವೃದ್ಧಿ ಹೊಂದ್ತವೆ, ಅವ್ರ ಸಂಸಾರ ಏನು, ಕೀಡಿ ಕ್ರಿಮಿ ಅಣುಜಿ ಜೀವಾಣುಗಳದ್ದು, ಇವು ಬಯಾಲಜಿನೂ ಹೇಳಿದ್ರು, ಕೆಮಿಸ್ಟ್ರಿನೂ ಹೇಳಿದ್ರು ನಮಗೆ, ಮತ್ತು ಈ ರಸಾಯನಶಾಸ್ತ್ರ ಯಾವ ಗೊಬ್ಬರ ಯಾವ್ದಾಗ ಕೂಡ್ತದೆ, ಯಾವ ಸ್ಪ್ರೇ ಮಾಡಬೇಕು, ಯಾವ್ದು ಮಾಡಬಾರ್ದು, ಇದ್ರ ಬಗ್ಗೆ ಭಾಳ ಆಳವಾಗಿ ಅಭ್ಯಾಸ ಹೇಳಿದ್ರು. ಗಿಡ ಅಂತ ಎಷ್ಟು ಹಚ್ಚಬೇಕು, ಹವಾ ಹೆಂಗೆ ಆಡಬೇಕು, ಅದಕ್ಕೆ ಐತಿ ಕಾಯಿ ಮಾಡಲ್ ಹೆಂಗಿರ್ಬೇಕು, ಗಿಡ ಹೆಂಗಿರ್ಬೇಕು, ಈ ಮಾಡಲ್ನು ಭಾಳ ಚಂದ ಹೇಳಿದ್ರು ಅವರು. 11 ದಿನ ನಮಗೆ ಟ್ರೈನಿಂಗ್ ಕೊಟ್ಟರಿ, ಅದರಿಂದ ಪೂರ್ತಿ ಅನುಭವ ಆಯಿತು. ಇನ್ನು ನನಗೆ ಯಾವುದು ತಡ್ಸಲ್ಲ ನಂಗೆ ಖಾತ್ರಿ ಐತೆ ರೀ. ಅದಕ್ಕೆ ಇಷ್ಟು ಮಳಿ ಎಲ್ಲ ಬಂದು ಜಗ ಎಲ್ಲ ಫೇಲ್ ಆದರೂ ಈ ವರ್ಷ ನಾನು ಸಕ್ಸಸ್ ಆಗ್ಯದ ರೀ. 1.5 ಎಕರೆ ಜಮೀನು 750 ಗಿಡ ರೀ, 42 ಲಕ್ಷ ಆಗ್ಯದ ರೀ ಸಾಹೇಬ್ರಿ ಇದು. ಮತ್ತು ಇವು ಒಂದು 45 ಲಕ್ಷ ರೂಪಾಯಿ ಆತವೆ ಈಗಿಂದ. ಅಂತೇಳಿ ಒಂದು ಪ್ಲಾಟ್ ಖಾಲಿ ಮಾಡಿದ್ರಿ, ಅದು ಒಂದು ತೆಗ್ಗಿನೊಳಗಿತ್ತು, ರೋಗ ಬಂದು 10 ಲಕ್ಷ ಆಗ್ಯದ ಸ್ವಲ್ಪ ಪ್ಲಾಟ್ ಅದು.

ಇಂಥವೆಲ್ಲ ವಿಚಾರ ಆಗಂಗಿಲ್ಲ. ಮೊದಲು ಬೆಳೆದೇ ಬರುವುದಿಲ್ಲ ಅಂದಾಗ್ರಿ ವಿಚಾರ ಹೆಂಗೆ ಬರ್ತದೆ ರೀ? ಮತ್ತು ಹವಾಮಾನ ಚಲೋ ಇದ್ದಾಗ ಹೆಚ್ಚಿದ್ರೆ ಹುಚ್ಚು ಅಡುಗೆ ಮಾಡ್ತದತ್ತ. ಹವಾಮಾನ ಚಲೋ ಇದ್ದಾಗ ಜಗಾನೆ ಬೆಳೆದಿರ್ತದೆ, ಭಾಳ ಶಾಣ್ಯಾರು ಅನ್ಸ್ಕೋತಾರೆ ರೀ. ಹವಾಮಾನ 2 ವರ್ಷ ಆಯ್ತು ಸುಮಾರು ಅದವ್ರಿ ಸಾಹೇಬ್ರ, ಪರಿಸ್ಥಿತಿ ಇಲ್ಲಿಗೆ ಬಂದ ದಾಳಿಂಬ್ರದವ್ರು ಹಾಕೋದು ಲಾಗೋಡಿ ಬರ್ಲಾಗ. ಏರಿಯಾ ಹೆಚ್ಚಿರಬೇಕು, ಏರಿಯಾ ಹೆಚ್ಚದ್ರಿ ಪ್ರಗತಿಪರ ರೈತರ ಕೊರತೆ ಭಾಳ ಕಮ್ಮಿ ಅದ ರೀ. ಇಲ್ಲಿ ಅಭ್ಯಾಸ ಮಾಡಿ ಬೆಳೆಯುವಂಥ ಪ್ರವೃತ್ತಿ ಯಾರ ರೈತರಲ್ಲಿ ಇಲ್ಲ. ನೀರು ಎಷ್ಟು ಬಿಡಬೇಕು, ಎಷ್ಟು ಟೆಂಪ್ರೇಚರ್ ಇದ್ದಾಗ್ರಿ, ಯಾವ ಹಂತದ ಗಿಡ ಅದ, ಎಷ್ಟು ಲೀಟ್ರ್ ನೀರು ಇದಕ್ಕೆ ಅವಶ್ಯ ಅದ, ಈ ಅಭ್ಯಾಸ ಮಾಡೋರು ಯಾರೂ ಇಲ್ಲರಿ. ಆ ಅಭ್ಯಾಸ ಮಾಡ್ಕೊಂಡು ಬಿಟ್ರೆ ಲಾಭ ಸಿಗ್ತದೆ. ಒಂದು 2 ವರ್ಷ ಕೊರೋನಾ ಭಾಳ ಸಮಸ್ಯೆ ಕೊಡ್ತು, ಈ ಟೈಮ್ನೊಳಗೆ ನೀವು ಭಾಳಷ್ಟು ಸವಾಲುಗಳನ್ನು ಎದುರಿಸಿರಬೇಕು. ಕರೋನಾ ನಮ್ಗೇನಾಗೇ ಇಲ್ಲರಿ, ಕರೋನಾ ಮಾರ್ಕೆಟ್ ಇದ್ದಾಗ್ರು ನಾವು ಹಂಗೆ ಚಾಲುತ್ತೀವಿ. ಬೆಂಗಳೂರು ಹೋಗ್ತಿದ್ರಿ ನಾ, ಟೆಂಪೋದಾಗ ಹೋಗ್ತಿದ್ದೆವು, ಹೊಳೆ ಅದೇ ಟೆಂಪೋದಾಗ ಬರ್ತಿದ್ದೆವು, ಯಾರ ಜೋಡಿ ಸಂಪರ್ಕ ಮಾಡ್ತಿದ್ಲ, ಮನೆ ರೊಟ್ಟಿ ಕಟ್ಕೊಂಡು ಹೋಗ್ತಿದ್ದೆವು, ಅವೇ ಉಣ್ಕೋತ ಬರ್ತಿದ್ದೇವ್ರು ನಾವು. ಇಲ್ಲಿ ಚಹಾ ಕುಡಿತಿದ್ಲ, ಇಲ್ಲಿದೆ 5-6 ಲೀಟರ್ ನೀರು ಹೋಯ್ತಿದ್ದೇವ್ ರೀ. ನಾವು ಇಲ್ಲಿ ಬೆಂಗಳೂರು ಮಾರ್ಕೆಟ್ನೂ ಮಾಡಿನೇರಿ ನಾ, ಮತ್ತು ಪುಣೆ ಮಾರ್ಕೆಟ್ ಮಾಡಿದೆ, ಸೋಲಾಪುರ ಮಾರ್ಕೆಟ್ ಮಾಡ್ತಿದ್ದೆ. ನಾ 2 ವರ್ಷ ಆಯ್ತು ನಮ್ಮ ಹಣ್ಣಿಂದ ಏನು ನಮ್ಮ ಪ್ರಾಬ್ಲಮ್ ಇಲ್ಲ, ನಾವು ಹಂಗೆ ಮಾರ್ಕೆಟ್ ಮಾಡಿದೇವ್ರಿ. ಕರೋನಾ ಒಳ್ಳೆ ಹಂಗೆ ಹೋಗೋದು ಬರೋದು ಮಾಡಿದ್ದೀವಿ ರೀ ನಾವು. ಹ್ಞೂ, ನಮ್ಗೇನು ಯಾವ ಪ್ರಾಬ್ಲಮ್ ಅಲ್ಲ, ಯಾರು ಸಂಪರ್ಕ ಮಾಡೋದಿಲ್ಲ, ಇಟ್ಟೆ ದೂರ ನಿಂದ್ರದು, ಮಾಸ್ಕ್ ಹಾಕೊಳ್ಳೋದು ದೂರ ನಿಂದ್ರದು, ಸ್ಯಾನಿಟೈಸರ್ ಬಾಟ್ಲು ಒಂದು ಎಲ್ಲರೂ ಕೈ ಮುಟ್ಟಿದೆವು ಮಾಡಿದೆವು. ಬಸ್ ಸಿಟಿ ಬಸ್ನಾಗ ಸ್ಯಾನಿಟೈಸರ್ ಹೊಡ್ಕೊಂಡು ಮನೆಗೆ ಬರ್ತಿದ್ದೇವ್ರಿ ನಾವು. ಬಂದಿಲ್ಲ ಹೊರಗೆ ಅರಿವಿ ಕಾಳದಿಟ್ಟು ಜಳಕ ಮಾಡಿ ನಮ್ಮ ಮನೆಯಾಗ ಹೋಗ್ತಿದ್ದೇವ್ರಿ ತೋಯಿಸಿ. ಈ ರೀತಿ ಮಾಡಿದ್ದೇವ್ರಿ ನಾವು. ಈಗ ನೋಡ್ರಿ, ತಾವು ಸಾವಯವದೊಳಗೆ ಬೆಳೀತಾ ಇದ್ದೀರಿ, ಬಹಳ ಒಳ್ಳೆ ಹಣ್ಣುಗಳನ್ನು ಬೆಳೀತಾ ಇದ್ದೀರಿ ಮಾರ್ಕೆಟ್ ನೊಳಗೆ. ಇದು ನೋಡ್ರಿ, ಶಿವಯೋಗಿ ಅವರ ದಾಳಿಂಬೆ ಹಣ್ಣು ಐತೆ ಅಂತ ಹೇಳಿ, ಅದಕ್ಕೆ ಏನಾದ್ರೂ ಒಂದ್ ಸ್ವಲ್ಪ ರೇಟ್ ಹೆಚ್ಚಿಗೆ ಬರುವಂತಹದ್ದು ಏನಾದ್ರೂ ಆಗ್ಯದನ? ನಾವು ಕ್ವಾಲಿಟಿ ಕ್ವಾಂಟಿಟಿ ತಂದೇವ ಅಂದ್ರೆ ರೇಟ್ ಹೆಚ್ಚಿಗೆ ಅಂತ ಬಂದೇ ಬರ್ತದ ರೀ. ನಾವ್ ಯಾರು ಕೇಳು ಹರ್ಕತ್ ಇಲ್ರಿ, ದಾಳಿಂಬ್ರಿಕಾಯಿ ನೋಡಿ ಮಾರ್ತಾರೆ, ನಾನು ಶಿವಯೋಗಿ ನೋಡಿ ಯಾರು ತೊಳಲ್ರಿ ಸಾಹೇಬ್ರ. ಆ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಅಂದ್ರೆ ನಾವು ಸಾವಯವದೊಳಗಿನ ಹಣ್ಣ ರುಚಿ ಬಹಳ ಇರ್ತದೆ, ರುಚಿಕಟ್ಟ. ಈ ರಾಸಾಯನಿಕ ಹಾಕೋದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಬಹಳ ಅದ್ರಿ ಸಾಹೇಬ್ರ. ಅದು ತಿಂದು ನೋಡೋದ್ರಿಗೆ ಗೊತ್ತ. ಈ ಸೂಪರ್ ಮಾರ್ಕೆಟ್ ಮಾರ್ತಾರೆ ಅಂದ್ರೆ ಏನ್ ತರ್ತಾನ ಅವ್ ಕೇಳ್ತಾರ. ಈಗ ಏನಾದ್ರು ಏನ್ ಬರ್ತೀನಿ ಮಾತು ಮಾರ್ಕೆಟ್ ಕತ್ತ, ಹಾ ಕೇಳ್ತಾರ ರೀ ಅವರು, ಕೇಳ್ತಾರ್ರಿ. ಹಾ, ನಿಂಬೆ ಗಿಡ ಒಂದು 2.5 ಎಕರೆ ಅದಾವ ರೀ ಸರ್. ನಾನು 2.5 ಎಕರೆ 15 ಫೂಟ್ ಅಂತರ ಮೇಲೆ ಹಚ್ಚಿದ, ವ್ಯವಸ್ಥಿತ ಬೆಡ್ ಮೇಲೆ ಹಚ್ಚಿದ, ಮತ್ತೆ ಡ್ರಿಪ್ ಮೇಲೆ ಅದಾವು, ಬೆಡ್ ಸಿಸ್ಟಮ್ ಮಾಡಿದ. ಭಾಳ ಉತ್ಕೃಷ್ಟ ನಿಂಬೆ ಕಾಯಿ ಬೆಳಿತೀರಿ ನಾ. ಇಳುವರಿನೂ ಭಾಳ ಚಲೋ ತೋತ. ಹಚ್ಚು ಪದ್ಧತಿ ಬೇರೆ ಅದರಿ ನಂದು. ಈ ಅಂದ್ರೆ 15x15 ಅದ ರೀ ನಾನು ನಿಂಬೆ ಗಿಡ. ಮತ್ತೆ ಈ ದಾಳಿಂಬ್ರದಂಗ ಹಿಂಗ ತಳಗ ಟೊಂಗೆ ಅದು ಬರ್ಬಿಡಂಗಿಲ್ಲ. ಈ ಒಬ್ಬೊಬ್ರು ನಿಂಬೆ ಗಿಡದ ಹೊಲದಾಗ ನೋಡಿರ್ತೀವಿ, ಅವನು ಹೈಲಿಕ್ಕೆ ನಿಂಬೆಕಾಯಿ ಹೈಲಿಕ್ಕೆ ಬರಂಗಿಲ್ಲ. ಒಂದ್ರ ಮೇಲೆ ಒಂದು ಅಡ ತಿಡ ಬಿದ್ದಿರ್ತಾವ, ಒಳಗೆ ಹೋಗಲಿಕ್ ಸಹಿತ ಬರಲ್ಲ. ಅಲ್ಲಿ ಕಾಚ ಹಂಗೆ ಕಟ್ತಾರೋ ನಿಂಬೆಕಾಯಿ ಹಂಗೆ ಆಯ್ತಾರೋ ನಮ್ಗೆ ಗೊತ್ತಾಗಲ್ಲ. ನನ್ನ ಡ್ರಿಪ್ಪಿನ ಮೇಲೆ ಅವ, ಡಬಲ್ ಲೈನ್ ಡ್ರಿಪ್ ಲೈನ್ ಅವ್ರಿ ಎಲ್ಲ ಎರಡು ಕಡೆ. ಆದ್ರೆ ಮತ್ತೆ ಕೆಳಗೆ 2.5 ಫೂಟ್ ನಾವು ಗಿಡ ಖುಲ್ಲ ಇರ್ತೇವ್ರಿ. ದಾಳಿಂಬ್ರಿಕಾದ್ರು ನಿಂಬೆ ಗಿಡಕ್ಕಾದ್ರು ನೆಲಕ್ಕೆ ಬಂದು ಹತ್ತು ಬಿಡಲ್ಲ, ಯಾಕಂದ್ರೆ ಗಾಳಿ ಬಿಸಿಲ ಆಡ್ತಂದ್ರೆ ಕಾಯಿ ಎಲ್ಲ ಕಡೆ ಒಳಗೆ ಸಲ್ಲ ಹೆಂಗಿಲ್ಲ ಗಿಡ ಏನ್ರಿ. ಮತ್ತೆ ಮಂದಿಯಲ್ಲಿ ಏನು ಮಾಡ್ತಾರೆ, ಒಳಗೆಲ್ಲ ಕೊಂಪೆ ಪಳ್ಳಿರ್ತದೆ, ಹೊರಗೆ ತುದಗಾಯಿ ನಿಂಬಿಕಾಯಿ ಆಗ್ತಾವ. ನಮ್ಮ ಹಂಗಿಲ್ರಿ ಸಾಹೇಬ್ರ, ಒಳಗನೇ ಕಾಯಿ ಒಳಗೆ ಕಾಯಿ ಆಗ್ತದೆ, ಹೊರಗೂ ಆಗ್ತದೆ, ಹೆಚ್ಚು ಗಿಡ ಬೆಳೆಯಂಗಿಲ್ಲ. ಎಲ್ಲಿ ಗಾಳಿ ಬಿಸಿಲು ಆಡಂಗಿಲ್ಲ ಅಲ್ಲಿ ಒಳಗೆ ಸಲ್ಲ ಐತದ್ರಿ ಗಿಡ, ಕಾಯಿ ಹೂವು ಕಾಯಿನೇ ಆಗಂಗಿಲ್ಲ. ಆದ್ರೆ ಜನರಿಗೆ ಅದ್ರ ಜ್ಞಾನ ಇಲ್ಲ. ಮತ್ತೆ ಹಿಂಗಾಗಿ ಅವರು ಕೊಂಪೆ ಹಂಗೆ ಮಾಡ್ಕೊಂಡು ಕೂತಿರ್ತಾರೆ ನಿಂಬೆ ಗಿಡ. ಆದ್ರೆ ನಾನು ಕಂಡಪಟ್ಟಿ ಇಳುವರಿ ತೋತಾರೆ ಸರ್ ನಾನು ನಿಂಬೆ ಗಿಡದ ಉತ್ಪನ್ನ ಭಾಳ ಚಲೋ ತೋತ. ಈಗ ನೋಡ್ರಿ, ನಿಂಬೆ ಅಂತಂದ್ರ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ಹೇಳಿ ನಿಂಬೆಯನ್ನ ಆಯ್ಕೆ ಮಾಡುವಂತದ್ದು, ಅದ್ರದ್ದು ಏನಾದ್ರೂ ವಿಶೇಷವಾಗಿ ನಿಮಗ ಸೌಲಭ್ಯ ಉಂಟಾಗ್ಯದ ಇದು ನಿಂಬೆ ಇದ್ರೊಳಗ? ಇಲ್ರಿ, ನಿಂಬೆ ಬೆಳೆಗಾರ ಸಂಗತ ಒಂದು ಇಂಡಿಯಾಗ ಮಾಡ್ಯಾರಿ, ಹೋಗಿದ್ದೇವ ನಾವು. ಆದ್ರೆ ಇನ್ನುವರೆಗೆ ಅದ್ರ ಸೌಲಭ್ಯ. ಮತ್ತೆ ಇನ್ನೊಂದೇನಿರ್ತದೆ, ನಾವು ದಮ ನಾ ಇಲ್ಲೇ ಹೊಲ್ದಾಗೆ ಪಗಾರ ರಗಡ್ತೋತಾರೆ ನಾ, ಯಾ ಸಬ್ಸಿಡಿ ಆಫೀಸ್ಗೆ ಹಂಗ ಹಿಂಗೆ ತಿರುಗಾಡು ಮನುಷ್ಯ ಅಲ್ರಿ. ಯಾಕಂದ್ರೆ ಹೊಲ್ದನ್ ಕೆಲ್ಸ ಕೊಳ ಮಾತದ, ನಾ ಹೊಲ ಬಿಟ್ಟು ನಾಲ್ಕು ದಿನ ತಿರುಗಾಡದ್ರೆ ಅಂದ್ರೆ ನನ್ನ ಕಂಡಬಿಟ್ಟು ತುಟ್ಟಿ ಆಗ್ತದ್ರಿ, ಯಾರು ಸುಕುಡು ಸಬ್ಸಿಡಿ ಅಟ್ಟು ಮಾತಿಟ್ಟು ಅಂತ ವಿಚಾರಕ್ಕೆ ನಾವು ಹೋಗೋದೇ ಇಲ್ರಿ ಸರ್. ನಂದು ಹೊಲ್ದಾಗೆ ನನಗೆ ಉತ್ಪನ್ನ ರಗಡದ, ನಾ ಇಲ್ಲೇ ನನ್ನ ವೇಸ್ಟ್ ಟೈಮ್ ನನಗೆ ಆಗಿ ಬರಲ್ರಿ. ನಾನು ಹೊಲ್ದನ್ ಕೆಲಸ ಭಾಳ ಇರ್ತದ್ರಿ, ನಾ ಇಲ್ಲೇ ಮಾಡ್ಕೋತೀ ಇರ್ತೆ. ಅಂದ್ರೆ ನಾನು ಯಾಕೆ ಹೇಳಿದೆ ಅಂದ್ರೆ, ಈಗ ಲಿಂಬಿಯ ಏನು ಉತ್ಪಾದನೆಗಳದಾವಲ್ಲ, ಲಿಂಬಿಯಿಂದ ಸಂಸ್ಕರಿತ ಉತ್ಪನ್ನಗಳು, ಅದರದ್ದು ಪೌಡರ್ ಮಾಡುವಂತಹದ್ದು ಅಥವಾ ಬೇರೆ ಬೇರೆ ಏನೋ ಜ್ಯೂಸ್ ಮಾಡುವಂತಹದ್ದು, ಹಿಂಗೆ ಸಾಕಷ್ಟು ಸುಮಾರು ಉತ್ಪನ್ನಗಳದಾವ, ಅವುಗಳನ್ನು ಮಾಡೋದಕ್ಕೆ ಅವಕಾಶಗಳದಾವ, ಇದ್ರ ಬಗ್ಗೆ ಏನಾದರೂ ನೀವು ವಿಚಾರ ಮಾಡ್ತಾ ಇದ್ದೀರಾ ಅಂತ ಕೇಳಿದೆ. ನಿಂಬೆ ಸಹಕಾರ ಸಂಘ ಮತ್ತು ಮಾಡಿದ್ದೇವಲ್ರಿ ಸಾಹೇಬ್ರ, ನಮ್ಮ SD ಯಾ ನಾದ ಗೌಡ್ರಿ ಪಾಟೀಲ್ ಅವರು, ನಾವು ಮತ್ತೆ ಅದು ಏನೋ ಮಾಡ್ತೇವೆ ತಂದಾರೆ ಇಂಡಿಯಾಗ, ಹಂಗೆ ಚರ್ಚೆ ಮಾಡ್ತೀವ್ರಿ ಅದ್ರ ಬಗ್ಗೆ. ಮತ್ತೆ ಏನು ಮಾಡ್ತಾರೆ ಏನು ಸುದ್ದಿ ನೋಡೋಣ್ರಿ ಎಲ್ಲಿ ಬರ್ತದೆ. ಈಗ ನಿಮ್ಮ ಒಂದು ತೋಟವನ್ನು ನೋಡಿ, ವಿಶೇಷವಾಗಿ ಯುವ ರೈತರು ಹೊಸದಾಗಿ ಏನು ಕೃಷಿ ಮಾಡಿ ಮುಂದೆ ಬರಬೇಕು ಅಂತಾರಲ್ಲ, ಅವ್ರಿಗೆ ಏನಾದ್ರೂ ಪ್ರೇರಣೆ ಆಗಿ ತಾವು ಕೂಡ ದಾಳಿಂಬೆ ಹಚ್ಚಿದಂತಹದ್ದು ಅಥವಾ ಅದರೊಳಗೆ ಮುಂದೆ ಬಂದಂತಹದ್ದು ಏನಾದರೂ ಉದಾಹರಣೆಗಳು? ದಿನ ಕನಿಷ್ಠ ಅಂದ್ರೆ 4-5 ಜನ ಬರ್ತಾರೆ ಸಾಹೇಬ್ರ, ಮೋಟರ್ ಸೈಕಲ್ ಬರ್ತಾರೆ, ದೂರ ಹಿಡಿದು ಬರ್ತಾರೆ, ಮಹಾರಾಷ್ಟ್ರ ಹಿಡಿದು ಬರ್ತಾರೆ, ಮಹಾರಾಷ್ಟ್ರದವ್ರು ಬರ್ತಾರೆ. ನಾನು ಡೈಜೆಸ್ಟ್ ಟ್ಯಾಂಕ್ ಎಲ್ಲ ಆಟೋಮೆಟಿಕ್ ಪ್ಲಾಟಿಗೆ ಹೋಗುವಂತ ವ್ಯವಸ್ಥೆ ಅದ್ರಿ, ಫಿಲ್ಟರ್ ಆಗಿ. ಮತ್ತೆ ಅವೆಲ್ಲ ನೋಡ್ಲಿಕ್ಕೆ ಡೈಲಿ ಬರ್ತಾರೆ ಕರೆ. ಆದ್ರೆ ನಾ 30-20 ವರ್ಷ ಆಯ್ತು ಡೈಜೆಸ್ಟ್ ಟ್ಯಾಂಕ್ ಅದೆಲ್ಲ ಮಾಡಿ, ದಿನ ಏನು ಇಲ್ಲಂದ್ರೂ ಒಬ್ರು ಇಬ್ಬರಂತರೂ ಬಂದಿರ್ತಾರೆ.